ಈ ಟೆಂಪರೇಚರ್ ಜಾಸ್ತಿ ಆದಂಗೆ ಈ ನಾವೇನು ದ್ರಾಕ್ಷಿ ನಾವು ವೈನ್ಗೆ ಬಳಸ್ತೀವಿ ಆ ತಳಿಗಳಲ್ಲಿ ಅಸಿಡಿಟಿ ಇರ್ಬೋದು ಅಥವಾ ಅದರದ್ದು ಕಲರ್ ಪಿಗ್ಮೆಂಟೇಷನ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ ಈ ಪರ್ಟಿಕ್ಯುಲರ್ಲಿ ಈ ಮ್ಯಾಂಗೋದಲ್ಲಿ ಅಂದರೆ ಮಾವಿನ ಹಣ್ಣಲ್ಲಿ ಈ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದರೆ ಅದು ನಾವೇನು ಬಟಾಣಿ ಸೈಜು ಅಥವಾ ಗೋಲಿ ಸೈಜು ಹಣ್ಣಿರ್ತಾವಲ್ಲ ಅಲ್ಲಿ ಡ್ರಾಪ್ ಆಗೋಂಥ ಸಾಧ್ಯತೆಗಳು ಜಾಸ್ತಿನ ಕಾಣ್ಬೋದು. ನೀವು ವಿಶೇಷವಾಗಿ ಇದೇ ರೀತಿ ನಾವು ನೋಡೋದಾದರೆ ವೆಜಿಟೇಬಲ್ಸ್ ಮೇಲೆ ಅಂದರೆ ತರಕಾರಿ ಬೆಳೆಗಳ ಮೇಲೆ ನೋಡಿ, ಟೆಂಪರೇಚರ್ ಜಾಸ್ತಿ ಆದರೆ ಆಲೂಗಡ್ಡೆಯಲ್ಲಿ ಸರಿಯಾಗಿ ಗಡ್ಡೆ ಆಗೋದಿಲ್ಲ, ಅದೇ ರೀತಿ ಟೊಮೆಟೋದಲ್ಲಿ ಕಲ್ಲರ್ ವ್ಯತ್ಯಾಸ ಆಗುತ್ತೆ ಅಂದರೆ ಕಲ್ಲರ್ ಸರಿಯಾಗಿ ಆಗೋದಿಲ್ಲ ಹೈ ಟೆಂಪರೇಚರ್ ಆದಾಗ. ಅದೇ ರೀತಿ ನೀವೇನಾದರೂ ಲೋ ಟೆಂಪರೇಚರ್ ಅಂದರೆ ಕಡಿಮೆ ಉಷ್ಣಾಂಶ ತಗೊಂಡಾಗ ಆಲೂಗಡ್ಡೆಯಲ್ಲಿ ಏನಾದರೂ 7 ಡಿಗ್ರಿಗಿಂತ ಸೆಲ್ಸಿಯಸ್ ಕಡಿಮೆ ಅದು ಎಕ್ಸ್ಪೋಸ್ ಆದರೆ ಅದರಲ್ಲಿ ಒಳಗಡೆನೆ ಕಂದು ಬಣ್ಣ ತಿರುಗುವಂಥ ಸಾಧ್ಯತೆಗಳಿರುತ್ತೆ. ಟೊಮೆಟೋದಲ್ಲಿ ನೀರಿನ ಅಂಶಗಳು ಜಾಸ್ತಿ ಆಗುತ್ತೆ. ಸಪೋಸ್ ಏನಾದರೂ ಬರಗಾಲ ಇತ್ತು ಅಂತ ಇಟ್ಕೊಳ್ಳಿ, ನಾವು ಆಲೂಗಡ್ಡೆನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ ಅಲ್ಲಿ ದ ಸ್ಟಾರ್ಚ್ ಅಂಶ ಕಡಿಮೆ ಆಗುತ್ತೆ. ನೀವು ಟೊಮೆಟೊ ಬೆಳೆಯಲ್ಲಿ ತಗೊಳ್ಳೋದಾದರೆ ಒಂದು ಪ್ರೋಲಿನ್ ಅಂತ ಅಂಶ ಇರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ನೀವೇನಾದರೂ ಈ ಹೂವಿನ ಬೆಳೆಗಳಲ್ಲಿ ತಗೊಳ್ಳೋದಾದರೆ ನೀವು ಇನ್ನೊಂದು ಗಮನಿಸಬೇಕು, ಮುಖ್ಯವಾಗಿ ಈ ತರಕಾರಿ ಬೆಳೆಗಳು ಏನಿದಾವಪ್ಪ ಇವು ಬಹಳ ಸೂಕ್ಷ್ಮ. ನೀವು ಹೈ ಟೆಂಪರೇಚರ್ ಆಗಲಿ ಅಥವಾ ವಾತ ಇದು ಏನದು ನಮ್ದು ಪ್ರಿಸಿಪಿಟೇಷನ್ ಅಥವಾ ಮಳೆಯಲ್ಲಿ ವ್ಯತ್ಯಾಸ ಆಗೋದಾದರೆ ಇದರ ನೆರೆ ಆಗಲಿ ಅಥವಾ ಬರ ಯಾವುದೇ ಸ್ಟೇಜಲ್ಲಿ ಬಂದರೂ ಸಹ ಖಂಡಿತವಾಗ್ಲೂ ಏನಾಗತ್ತಪ್ಪ ಅಂತಂದರೆ ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ರೈತ ಬಾಂಧವರೇ, ಡಾಕ್ಟರ್ ಮಂಜುನಾಥ್ ಎಮ್ ಎಸ್ ಸರ್ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹವಾಮಾನ ತಜ್ಞರಾಗಿದ್ದಾರೆ. ರೈತ ಬಾಂಧವರಿಗೆ ಅತಿ ಸೂಕ್ಷ್ಮವಾದ ಮಾಹಿತಿಯನ್ನು ಅವರು ಈಗ ನೀಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ತಮ್ಮ ಕೃಷಿಗೆ ಅನುಕೂಲವಾಗುವಂಥ ಪೂರಕವಾದ ಮಾಹಿತಿಯನ್ನು ಡಾಕ್ಟರ್ ಮಂಜುನಾಥ್ ಅವರು ಒದಗಿಸ್ತಾ ಇದ್ದಾರೆ. ಇನ್ನೊಮ್ಮೆ ಸೂಕ್ಷ್ಮವಾಗಿ ಕೇಳಿ ಗಮನಿಸಿ ನೋಡಿ. ನಾನು ಅವಲ್ಲೇ ಹೇಳ್ತಿದ್ದಂಗೆ ಬರಗಾಲ ಬಂತು ಅಂತ ಇಟ್ಕೊಂಡ್ರೆ ಆಲೂಗಡ್ಡೆಲಿ ಏನಪ್ಪ ಆಗುತ್ತೆ ಅಂದರೆ ಅದರಲ್ಲಿರೋಂಥ ಸ್ಟಾರ್ಚ್ ಕಂಟೆಂಟು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಟೊಮೆಟೊ ತೊಗೊಂಡ್ರೆ ಅಲ್ಲಿ ನಿಮಗೆ ಪ್ರೋಲಿನ್ ಅಕ್ಯುಮುಲೇಷನು ಜಾಸ್ತಿ ಆಗುತ್ತೆ, ಅದು ನಿಮಗೆ ಕ್ವಾಲಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ಉದಾಹರಣೆ ಫ್ಲಡ್ ಆಯಿತು ನೆರೆ ಆಯಿತು ಅಂತ ಇಟ್ಕೊಳ್ಳೋಣ. ಫ್ಲಡ್ ಅಂದರೆ ನಾನು ಹೇಳ್ತಾ ಇರೋದು ಕೊಚ್ಚಣೆ ಅಲ್ಲ, ನೀರಿನಿಲ್ಲ ಅಂತ ವಿಚಾರದಲ್ಲಿ ಹೇಳ್ತಾ ಇರೋದಾದರೆ ನಮ್ಮ ಮೆಣಸಿನಕಾಯಲ್ಲಿ ಏನಾದರೂ ನೀರು ನಿಂತರೆ ಅದ್ರ ಬೆಳವಣಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ, ಮತ್ತು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಮತ್ತು ಸೊರಗ ರೋಗನು ನೀವು ಕಾಣ್ಬೋದು. ಇದ್ರ ಜೊತೆಗೆ ಬೆಳೆಗಳಲ್ಲಿ ಏನಪ್ಪ ಅಂತಂದರೆ ರೋಗ ಮತ್ತು ರುಜಿನಿಗಳು ಜಾಸ್ತಿ ಆಗ್ತವೆ. ನೀವು ಉದಾಹರಣೆ ತಗೊಳ್ಳೋದಾದರೆ ಮಾವಿನ ಹಣ್ಣಿನಲ್ಲಿ ನಾವೇನು ಈ ಸೂಟಿ ಮೋಲ್ಡ್ ಅಂತ ಏನು ಹೇಳ್ತೀವಿ ಅಥವಾ ಬೂಜು ರೋಗ ಅಂತ ಏನು ಹೇಳ್ತೀವಿ ಇದು ಈ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ನೀವು ಈ ಏನಪ್ಪ ಅಂತಂದರೆ ಹೂವಿನ ಬೆಳೆಗಳು ವಿಶೇಷವಾಗಿ ಅದರ ಹೂವ ಬಿಡೋ ಟೈಮ್ ಇರ್ಬೋದು, ಆ ಹೂವಿನ ಶ್ರೇಷ್ಠತೆ ಅಥವಾ ಗುಣಮಟ್ಟ ಇರ್ಬೋದು, ಇಳುವರಿ ಮೇಲೆ ನೇರವಾಗಿ ಈ ಒಂದು ಹವಾಮಾನದ ಅಂಶಗಳು ಪರಿಣಾಮ ಬೀರುತ್ತವೆ. ಬದಲಾವಣೆ ಆಗೋದ್ರಿಂದ ನೇರವಾಗಿ ಅದರಲ್ಲಿ ನೀವು ವ್ಯತ್ಯಾಸಗಳನ್ನ ಕಾಣ್ಬೋದು. ಅದೇ ರೀತಿ ನಾವು ಈ ಪ್ಲಾಂಟೇಷನ್ ಕ್ರಾಪ್ಸು ವಿಶೇಷವಾಗಿ ಕಾಫಿ ನೀವು ಗಮನಿಸ್ಬೋದು. ಕಾಫಿಗೆ ನಮ್ಗೆ ಯಾವಾಗಲೂ ಕೂಲ್ ಸೀಸನ್ ಬೇಕು. ವ್ಯತಿರಿಕ್ತವಾಗಿ ಏನಾದರೂ ಕಾಫಿಗೆ ಮಳೆ ಆದಾಗ ಬೇರಿಂಗ್ ಆಗಿರಲಿ ಅಥವಾ ಅದರದ್ದು ಕ್ವಾಲಿಟಿ ಆಗಲಿ ಅಫೆಕ್ಟ್ ಆಗ್ತವೆ, ಅಥವಾ ಅನಿಶ್ಚಿತತೆ ಮಳೆ ಆದಾಗ ಎಫೆಕ್ಟ್ ಆಗ್ತವೆ. ಜೊತೆಗೆ ಏನಾಗ್ತಿದೆಯಪ್ಪ ಅಂತಂದರೆ ಈ ನೀವು ಕಾಫಿ ಬೆಳೆಗಳನ್ನ ವೆದರ್ ವೇರಿಯೇಷನ್ ಅಥವಾ ಈ ಬದಲಾವಣೆಗಳಿಂದ ಹೈಯರ್ ಆಲ್ಟಿಟ್ಯೂಡ್ಸ್ಗೆ ಶಿಫ್ಟ್ ಆಗ್ತಾ ಇರೋದನ್ನ ಗಮನಿಸ್ಬೋದು. ಅದೇ ರೀತಿ ಈ ಮಳೆಯ ಪ್ರಮಾಣ ವ್ಯತ್ಯಾಸ ಆದಾಗ ಟೀನಲ್ಲಿ ಕ್ವಾಲಿಟಿನೂ ವ್ಯತ್ಯಾಸ ಆಗುತ್ತೆ. ನಾವು ರಬ್ಬರ್ ಬೆಳೆಯಂಥ ರೈತರು ಗಮನಿಸ್ಬೇಕಿಲ್ಲಿ, ರಬ್ಬರ್ಗೆ ಯಾವುದೇ ರೀತಿ ನೆರೆ ಅಥವಾ ಬರಗಾಲ ಅಂತೂ ಬಂತು ಅಂತಂದರೆ ಡೆಫಿನೆಟ್ಲಿ ಅದರಲ್ಲಿರೋಂಥ ಲ್ಯಾಟೆಕ್ಸ್ ಕಂಟೆಂಟ್ ಮೇಲೆ ನೇರವಾಗಿ ಪರಿಣಾಮನ ಬೀಳುತ್ತೆ. ಈ ರೀತಿ ಏನಪ್ಪ ಅಂತಂದರೆ ನೀವು ಯಾವುದೇ ಬೆಳೆ ತಗೊಂಡ್ರು ಪ್ರತಿಯೊಂದು ಬೆಳೆಗೂ ಈ ಒಂದು ಉಷ್ಣಾಂಶ ಇರ್ಬೋದು, ಮಳೆ ಇರ್ಬೋದು, ಮತ್ತು ಈ ಇಂಗಾಲದ ಪ್ರಮಾಣ ಇರ್ಬೋದು, ಇವುಗಳಲ್ಲಿ ವ್ಯತ್ಯಾಸ ಆದಾಗ ನೇರವಾಗಿ ಅದರ ಫೀನೋಫೇಸ್ ಅಂದರೆ ವಿವಿಧ ಹಂತಗಳಿರ್ಬೋದು, ಅದರ ಬೆಳೆ ಶರೀರ ಕ್ರಿಯೆಗಳಿಗಿರ್ಬೋದು, ಅದರದ ಏನು ಹೇಳ್ತೀವಿ ನಾವು ರೋಗ ಮತ್ತು ರುಜಿನಿಗಳು ಬರೋದ್ರಲ್ಲಿ ಇರ್ಬೋದು, ಇಳುವರಿ ಮೇಲೆ ಇರ್ಬೋದು, ಗುಣಮಟ್ಟದ ಮೇಲೆ ಇರ್ಬೋದು, ನೇರವಾಗಿ ಪರಿಣಾಮನ ನೀವು ಗಮನಿಸಬಹುದು. ಹೀಗೆ ಸಸ್ಯದ ಬೆಳವಣಿಗೆ ಮೇಲೆ ಅದು ಪರಿಣಾಮ ಬೀರುತ್ತೆ, ಮತ್ತು ಹೂ ಬರೋ ಸಮಯದಲ್ಲಿ ಪರಿಣಾಮ ಬೀರುತ್ತೆ, ಬೇರು ಬೆಳವಣಿಗೆ ಸಮಯದಲ್ಲಿ ಆಗುತ್ತೆ, ಕಾಂಡದಲ್ಲಿ ಆಗುತ್ತೆ. ಈ ಎಲ್ಲ ಹಂತದಲ್ಲೂ ಸಸ್ಯದ ಅಂದರೆ ನಾವು ಹಾಕುವ ಒಂದು ಏನು ಧಾನ್ಯಗಳ ಬೆಳವಣಿಗೆ ಮೇಲೆ ಇದಾಗ್ತದೆ. ಖಂಡಿತವಾಗಿ ಡಾಕ್ಟರ್ ಮಂಜುನಾಥ್ ಅವರೇ, ಇದು ಹತ್ತಾರು ವಿಷಯಗಳನ್ನ ತಾವು ಯಾವ್ಯಾವ ತರದಲ್ಲಿ ಈ ಒಂದು ಹವಾಮಾನ ಬದಲಾವಣೆಯಿಂದ ನಮ್ಮ ರೈತರು ತಮಗೆ ಗೊತ್ತಿಲ್ಲದೇನೆ ಈ ಒಂದು ಅನಾಹುತ ಅಂದ್ರೆ ಬೆಳವಣಿಗೆಯಲ್ಲಿ ಪರಿಣಾಮ ಕುಂದುಂಟಾಗ್ತಾ ಇದೆಯಲ್ಲ, ಇದೆಲ್ಲ ಆಗ್ತಾ ಇದೆ, ಇದಕ್ಕೆ ಪರ್ಯಾಯ ಮಾರ್ಗ ಏನು, ಇದಕ್ಕೆ ನಮ್ಮ ರೈತರಿಗೆ ಅವರು ಬೆಳೆ ಬೆಳೆಯುವ ಹಂತ ಚೆನ್ನಾಗಿರಬೇಕು, ಏನೇ ನಿರೀಕ್ಷೆ ಮಾಡಿರ್ತಾರ ಆ ಹಂತದಲ್ಲಿ ಆ ಒಂದು ಗಿಡ ಆ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಏನೇನು ಮಾರ್ಗ ಇದಾವೆ, ಮಣ್ಣಿನ ಹಂತದಿಂದ ಹಿಡಿದು ಯಾವ್ಯಾವ್ದು ಅಂತ ಹೇಳಿ ಒಂದೊಂದಾಗಿ ಹೇಳ್ತಾ ಹೋಗಿ. ಇದಕ್ಕಿಂತ ಮುಂಚೆಯಾಗಿ ಇನ್ನೊಂದು ವಿಚಾರ ತಿಳ್ಸ್ಕೊಡೋದಕ್ಕೆ ನಾನು ಇಷ್ಟಪಟ್ಟು ಬಿಡ್ತೀನಿ. ನಾನು ಅವಾಗಲೇ ಹೇಳ್ತಾ ಇದ್ದೆ ಈ ಏನು ಹಸಿರು ಮನೆ ಅನಿಲಗಳು ಅಂತೇಳಿ, ಇದಕ್ಕೆ ಕಾರಣ ನಾವುಗಳೇ. ಏನಪ್ಪಾ ಅಂತಂದ್ರೆ, ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಾವು ಬಳಸೋಂಥ ವೆಹಿಕಲ್ಸ್ ಇರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಅದೇ ರೀತಿ ಈಗ ನಾವು ಮೀಥೇನ್ ಅಂಶ, ಒಂದು ಅಗ್ರಿಕಲ್ಚರ್ ಇಂದ ಮೇಜರಾಗಿ ಬರೋಂಥದ್ದು, ಫರ್ಮೆಂಟೇಷನ್ ಇಂದ ಮೇಜರಾಗಿ ಬರೋಂಥ ಅಂಶಗಳು ಅದೇ, ಅಥವಾ ಈ ರಿಫೈನರೀಸ್ ಇಂದ ಮೀಥೇನ್ ಅಂಶ ಜಾಸ್ತಿ ಆಗುತ್ತೆ. ನೈಟ್ರಸ್ ಆಕ್ಸೈಡ್ ಮುಖ್ಯವಾಗಿ ನಾವು ಬಳಸೋಂಥ ಸಾರಜನಕ ಗೊಬ್ಬರಗಳು, ಅಂದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ಬಳಕೆ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಆದ್ರೆ ನಾವು ವ್ಯತಿರಿಕ್ತವಾಗಿ ಹೆಚ್ಚು ಅಥವಾ ಓವರ್ ಬಳಸಿದಾಗ ಖಂಡಿತವಾಗ್ಲು ಇದರ ಅಂಶಗಳು ವಾತಾವರಣದಲ್ಲಿ ಜಾಸ್ತಿ ಆಗುತ್ತೆ. ಸರಿ, ಇದರ ನಿರ್ವಹಣೆ ಹೇಗೆ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಥವಾ ಹವಾಮಾನ ಬದಲಾವಣೆ ಆಗ್ತಿದೆ, ಅದಕ್ಕೆ ನಾವು ಕ್ಲೈಮೇಟ್ ಸ್ಮಾರ್ಟ್ ಆಗ್ಬೇಕು ಅಂದ್ರೆ ಹವಾಮಾನ ಚತುರ ಕೃಷಿಯನ್ನ ಅನುಸರಿಸಬೇಕು. ನಾನು ಕೆಲವು ಒಂದು ವಿಶೇಷವಾಗಿ ಹಂತಗಳಲ್ಲಿ ನಿಮ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ನಾವು ಸಹ ವೆದರ್ ಸ್ಮಾರ್ಟ್ ಆಗ್ಬೇಕು. ವೆದರ್ ಸ್ಮಾರ್ಟ್ ಅಂದ್ರೆ ಏನಪ್ಪ, ಇಲ್ಲಿ ವಿಶೇಷವಾಗಿ ನಾವು ರೈತರಿಗೆ ಕೊಡುವಂತ ಫೋರ್ಕಾಸ್ಟ್ ಅಥವಾ ಮುನ್ಸೂಚನೆಯನ್ನ ಕರೆಕ್ಟ್ ಆಗಿ ಕೊಡುವಂತದ್ದು. ಯಾವ ರೀತಿ, ಈಗ ನೀವೆಲ್ಲ ಗಮನಿಸ್ಬೋದು, ಮೊದಲೆಲ್ಲ ಏನಾಗ್ತಿತ್ತು, ನಮ್ಮಲ್ಲಿ ಮುನ್ಸೂಚನೆಯ ಆಕ್ಯುರಸಿ ಪರ್ಸೆಂಟೇಜು ಅಥವಾ ಶೇಕಡ ಕಡಿಮೆ ಇರ್ತಿತ್ತು, ಇತ್ತೀಚೆಗೆ ಜಾಸ್ತಿ ಆಗಿದೆ. ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ, ಮೊದಲು ನಾವು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಇನ್ಪುಟ್ ತಗೊಂಡು ನಮ್ಮ ಭಾರತೀಯ ಹವಾಮಾನ ಇಲಾಖೆ ನಮಗೆ ಮುನ್ಸೂಚನೆ ಕೊಡ್ತಾ ಇತ್ತು, ಈಗ 12 ಕಿಲೋಮೀಟರ್ಗೆ ಬಂದಿದೆ, 9 ಕಿಲೋಮೀಟರ್ಗೆ ಬಂದಿದೆ, ಮತ್ತೆ 3 ಕಿಲೋಮೀಟರ್ ರೇಡಿಯಸ್ ಬಂದಿದೆ. ಈ ರೀತಿ ಬಂದಿರೋದ್ರಿಂದ ಈ ಆಕ್ಯುರಸಿ ಅಂದ್ರೆ ಮುನ್ಸೂಚನೆ ಇದು ಜಾಸ್ತಿ ಆಗಿದೆ. ನೀವು ಗಮನಿಸಬಹುದು, ಮುಂಗಾರು ಮುನ್ಸೂಚನೆಯನ್ನ ಯಾವಾಗಲೂ ಭಾರತೀಯ ಹವಾಮಾನ ಇಲಾಖೆ ಮೇ ತಿಂಗಳಲ್ಲಿ ಕೊಡುತ್ತೆ, ವ್ಯಾಲಿಡೇಟ್ ನ ಮೊದಲನೇದಾಗಿ ಮೊದಲನೇ ಹಂತದಲ್ಲಿ 15 ಕೊಡ್ತಾರೆ, ಅದರ ವ್ಯಾಲಿಡೇಟ್ ಮಾಡಿ ನಮಗೆ ಮೇ ಕೊನೆ ವಾರದಲ್ಲಿ ಸಿಗುತ್ತೆ. ಈ ಒಂದು 3-4 ವರ್ಷ ಅಥವಾ ಒಂದು 5-6 ವರ್ಷದಿಂದ ನೀವು ಮುನ್ಸೂಚನೆಯನ್ನ ಗಮನಿಸೋದಾದ್ರೆ ಖಂಡಿತವಾಗ್ಲು ದ ಆಕ್ಯುರಸಿ ಲೆವೆಲ್ ಜಾಸ್ತಿ ಆಗ್ತಾ ಬಂದಿದೆ. ಅದ್ರ ಜೊತೆಗೆ ನಾವು ವಾಟರ್ ಸ್ಮಾರ್ಟ್ ಇಲ್ಲಿ ರೈತರು ಬಹಳ ಗಮನಿಸ್ಬೇಕು. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಈ ತರ ನೆರೆ ಇರ್ಬೋದು, ಬರ ಇರ್ಬೋದು, ಬೇರೆ ಬೇರೆ ಹವಾಮಾನ ಎಕ್ಸ್ಟ್ರೀಮ್ಸ್ ಖಂಡಿತವಾಗ್ಲೂ ನಮಗೆ ಬರೋ ಸಾಧ್ಯತೆಗಳಿರುತ್ತೆ. ಇದಕ್ಕೆ ನಾವು ಮುಂಚಿತವಾಗಿ ಏನಪ್ಪ, ನಮ್ಮಲ್ಲಿ ಎಲ್ಲೆಲ್ಲಿ ಜಲಮೂಲಗಳಿರ್ತವೆ, ಜಲ ಸಂಗ್ರಹಗಳಿರ್ತವೆ, ಇದನ್ನ ನಾವು ಸಂರಕ್ಷಣೆ ಮಾಡಬೇಕು. ನಾವು ನೀರಿನ ಸಂರಕ್ಷಣೆಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಇದ್ ಮಾಡೋಂಥದ್ದು. ಎರಡನೇದು, ಮಳೆ ನೀರಿನ ಕೊಯ್ಲು ಮಾಡೋಂಥದ್ದು. ದಯವಿಟ್ಟು ರೈತ ಬಾಂಧವರು, ಏನಪ್ಪ ಅಂತಂದ್ರೆ, ನಮ್ಮಲ್ಲಿ ಬಿದ್ದಂತ ಹೊಲದಲ್ಲಿ ಮಳೆ ನೀರನ್ನ ಎಷ್ಟು ಸಾಧ್ಯನೋ ಅಲ್ಲೇ ಹಿಂಗ್ಸೋದಕ್ಕೆ ಸಾಧ್ಯ ಮಾಡಬೇಕು. ಹೆಚ್ಚಾಗಿ ಅರಿಯಂತ ನೀರನ್ನ ನಾವು ಕೃಷಿ ಹೊಂಡ ಮತ್ತೆ ಇಂಥದ್ರಲ್ಲಿ ಕಲೆಕ್ಟ್ ಮಾಡಿ ಅದನ್ನ ನಾವು ಪ್ರೊಟೆಕ್ಟಿವ್ ಅಥವಾ ಸಂರಕ್ಷಣಾ ಇರಿಗೇಷನ್ ಗೆ ಕೊಡಬಹುದು. ಇದರ ಜೊತೆಗೆ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ನಾವು ಕಿರುಜಲಾನಯನ ಅಭಿವೃದ್ಧಿ ಪಡಿಸುವಂತ ಯೋಜನೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಮತ್ತೆ ವರ್ಲ್ಡ್ ಬ್ಯಾಂಕ್ ನೆರವಿನಿಂದ ನಡೀತಾ ಇದೆ. ಇಲ್ಲಿ ನಾವು ಈ ರೀತಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಥೇಚ್ಛವಾಗಿ ವಿಶೇಷವಾಗಿ ಗಮನ ಕೊಡೋದ್ರಿಂದ ಈ ಒಂದು ಬರ ಅಥವಾ ನೆರೆ ಪರಿಸ್ಥಿತಿನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಸಮುದಾಯ ಆಧಾರಿತ ಕೆರೆಗಳ ನಿರ್ವಹಣೆ ಇರ್ಬೋದು, ನಮ್ಮಲ್ಲಿ ಇರೋಂಥ ಕಲ್ಯಾಣಿಗಳ ನಿರ್ವಹಣೆ ಇರ್ಬೋದು, ಈ ನಿರ್ವಹಣೆ ಆದಾಗ ಖಂಡಿತವಾಗ್ಲೂ ನಮಗೆ ಮುಖ್ಯವಾಗಿ ನೀರಿನ ಸಂರಕ್ಷಣೆ ಆಗಂಥದ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಮಣ್ಣಿನ ಆರೋಗ್ಯನ ನಾವು ಕಾಪಾಡ್ಕೊಂಡಿದ್ದೆ ಆದ್ರೆ, ಅದನ್ನ ಸವಕಳಿನ ತಪ್ಪಿಸಿದ್ದೆ ಆದ್ರೆ, ಈ ಬರ ನೆರೆ ಅಥವಾ ಹವಾಮಾನ ಬದಲಾವಣೆ ಅಂತ ಪರಿಸ್ಥಿತಿಗಳನ್ನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯಥೇಚ್ಛವಾಗಿ ಸಾವಯವ ಅಂಶನ ಮಣ್ಣಿಗೆ ಸೇರಿಸೋದ್ರಿಂದ ಅಲ್ಲಿ ಮೈಕ್ರೋ ಕ್ಲೈಮೇಟ್ ಆಗೋದ ವ್ಯತ್ಯಾಸಗಳನ್ನ ಈ ಸಾವಯವ ಅಂಶ ತಡೆದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ, ನಾವು ಹೆಚ್ಚಾಗಿ ಈ ರಾಸಾಯನಿಕ ಗೊಬ್ಬರಗಳ ಪ್ರಮಾಣಕ್ಕಿಂತ ಹೆಚ್ಚು ಬಳಸೋದ್ರಿಂದ ಇಲ್ಲಿ ನಾವು ಮೂಲ ಕಾರಣ ಹಾಕ್ತೀವಿ. ಇಲ್ಲಿ ಇದನ್ನ ಏನಪ್ಪ ಮಾಡಬೇಕು ಅಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ನಿರ್ದಿಷ್ಟವಾಗಿ ಬೆಳೆಗಳ ಹಂತಗಳಿಗೆ ಅನುಗುಣವಾಗಿ ಕೊಡೋದ್ರಿಂದ ಇಲ್ಲಿ ಆಗಂತ ಲಾಸಸ್ನ ತಡೆಗಟ್ಟಬಹುದು. ಅದ್ರ ಜೊತೆಗೆ ನಾವು ಈ ಏನು ನಾವು ಲೆಗ್ಯುಮಿನಸ್ ಕ್ರಾಪ್ ಅಂತ ಏನ್ ಹೇಳ್ತೀವಿ ಅಥವಾ ಬೆಳೆ ಪರಿವರ್ತನೆ ಅಂತ ಏನ್ ಹೇಳ್ತೀವಿ, ಮಣ್ಣಿನ ಗುಣಮಟ್ಟ ಅಥವಾ ಆರೋಗ್ಯನ ಹೆಚ್ಚು ಮಾಡೋದಕ್ಕೆ ನಾವು ಈಗ ಧಾನ್ಯ ಬೆಳೆ ಬೆಳೆದ ಮೇಲೆ ಒಂದು ದ್ವಿದಳ ಧಾನ್ಯ ಬೆಳೆದು ಅಲ್ಲಿ ಭೂಮಿಯ ಫಲವತ್ತತೆನ ಜಾಸ್ತಿ ಮಾಡೋದು ಮತ್ತೆ ಹಸಿರೆಲ್ಲ ಗೊಬ್ಬರಗಳನ್ನ ಭೂಮಿಗೆ ಸೇರಿಸೋದು ಈ ತರ ಮಾಡಿದಾಗ ನಾವು ಮಣ್ಣಿನ ಆರೋಗ್ಯನ ಕಾಪಾಡ್ಕೊಂತೀವಿ. ಮಣ್ಣಿನ ಆರೋಗ್ಯನ ಕಾಪಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಪರಿಸ್ಥಿತಿನ ಎದುರಿಸಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನೀವು ಮುಂದಕ್ಕೆ ಹೋಗೋದಾದ್ರೆ ಕಾರ್ಬನ್ ಸ್ಮಾರ್ಟ್ ಅಂತೇಳಿ, ಇಲ್ಲಿ ಕಾರ್ಬನ್ ಸ್ಮಾರ್ಟ್ ಏನಪ್ಪಾ ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈಗ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂಶ ಜಾಸ್ತಿ ಆಗಿದೆ. ಇದನ್ನ ನಾವೆಲ್ಲಾದ್ರೂ ಒಂದ್ ಕಡೆ ಶೇಖರಣೆ ಮಾಡಲೇಬೇಕು. ಶೇಖರಣೆ ಮಾಡುವ ಮುಖ್ಯವಾಗಿ ಎರಡು ಯಾವ್ದಪ್ಪ ಅಂತಂದ್ರೆ, ಒಂದು ಭೂಮಿ, ಇನ್ನೊಂದು ಮರ. ಅದೇ ರೀತಿ ನೀರು ಸಹ ಮಾಡುತ್ತೆ. ಬಟ್ ನಮ್ಮ ಕೈಲಿ ಇರೋದು ಏನಪ್ಪಾ ಅಂತಂದ್ರೆ ಒಂದು ಭೂಮಿ, ಇನ್ನೊಂದು ಮರ. ಈ ಮರ ಏನಪ್ಪಾ ಅಂತಂದ್ರೆ ಕೃಷಿ ಅರಣ್ಯ ಅಥವಾ ಕೃಷಿ ತೋಟಗಾರಿಕೆ. ಈ ತರ ನಾವು ಬೇರೆ ಬೇರೆ ಪರ್ಯಾಯ ಬೆಳೆ ಪದ್ಧತಿಗಳನ್ನ ಬಳಸೋದೇ ಆದ್ರೆ ನಮ್ಮ ವಾತಾವರಣದಲ್ಲಿ ಇರೋಂತ ಇಂಗಾಲದ ಡೈಆಕ್ಸೈಡ್ ಅಂಶನ ಕಡಿಮೆ ಮಾಡೋದು. ಅದೇ ರೀತಿ ಸಂರಕ್ಷಣಾ ಅಥವಾ ಕನ್ಸರ್ವೇಟಿವ್ ಟಿಲ್ಲೇಜ್ ಅಂತ ಅಂದ್ರೆ ಹೆಚ್ಚು ಮಣ್ಣು ಕೊಚ್ಚಣೆ ಆಗದೆ ಇರೋಂಗೆ ನೋಡ್ಕೊಳ್ಳೋದು, ಪರ್ಯಾಯ ಬೆಳೆ ಯೋಜನೆಗಳನ್ನ ನೋಡೋಂಥದ್ದು, ಮತ್ತೆ ಈ ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ನೀವು ಒಂದು ಗಮನಿಸಬೇಕು. ಕಡಿಮೆ ಉಳುಮೆ ಮಾಡಂತದಿರ್ಬೋದು. ಮತ್ತೆ ಹೆಚ್ಚು ಈಗ ನಾವು ಏನಾಗತ್ತಪ್ಪ ಅಂತಂದ್ರೆ ಹೆಚ್ಚು ನಾವು ಮಣ್ಣಿನ ಡಿಸ್ಟರ್ಬ್ ಮಾಡಿದ್ರೆ ಅದರಲ್ಲಿರೋಂತ ಅಂಶಗಳು ಅಥವಾ ಇಂಗಾಲದ ಡೈಆಕ್ಸೈಡ್ ನಮ್ಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟ ಅವಕಾಶ ಇರುತ್ತೆ. ನೀವು ಅದನ್ನ ಡಿಸ್ಟರ್ಬೆನ್ಸ್ ಕಡಿಮೆ ಆದಾಗ ಖಂಡಿತವಾಗ್ಲೂ ಅಲ್ಲಿ ಸೀಕ್ವೆಸ್ಟ್ರೇಷನ್ ಆಗಕ್ಕೆ ಅವಕಾಶ ಇರುತ್ತೆ. ಇದರ ಜೊತೆಗೆ ಈ ನಾವು ಮೀಥೇನ್ ಅಂಶ ಇದೆಯಲ್ಲ, ಮೀಥೇನ್ ಅಂಶ ಹೊರಸೂಸೋದಕ್ಕೆ ಈ ನಾವೇನು ಪಶು ಸಂಗೋಪನೆ ಅಂತ ಏನ್ ಕರಿತೀವಿ ಅದು ಒಂದು ಮುಖ್ಯ ಒಂದು ಕಾರಣ. ಅದರ ನಿರ್ವಹಣೆ ಸರಿಯಾಗಿ ಮಾಡಿದ್ದಾದ್ರೆ ಈ ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಮ್ಯಾನೇಜ್ಮೆಂಟ್ ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಮಾಡಬಹುದು. ಇದರ ಜೊತೆಗೆ ಎನರ್ಜಿ ಸ್ಮಾರ್ಟ್. ಎನರ್ಜಿ ಸ್ಮಾರ್ಟ್ ಅಂದ್ರೆ ನೋಡಿ, ಯಾವಾಗ್ಲೂ ಸಮಸ್ಯೆಗೆ ಮೂಲ ಕಾರಣ ಎಲ್ಲಿರುತ್ತೋ ಪರಿಹಾರನ ನಾವು ಅಲ್ಲೇ ಹುಡುಕ್ತಾ ಹೋಗ್ಬೇಕು. ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ, ಈ ಒಂದು ಹಸಿರು ಮನೆ ಅನಿಲಗಳು ಹೆಚ್ಚಾಗಬೇಕಂದ್ರೆ ಏನಾಗಬೇಕು, ನಾವು ಬಳಸುವಂತ ಟ್ರಾನ್ಸ್ಪೋರ್ಟ್ ಇರ್ಬೋದು, ಫ್ಯೂಯಲ್ ಇರ್ಬೋದು ಅಥವಾ ಬೇರೆ ಬೇರೆ ಅಂಶಗಳನ್ನ ಹೇಳ್ತಾ ಹೋದೆ. ಇದನ್ನ ಈಗ ಉದಾಹರಣೆಗೆ ಎನರ್ಜಿಗೆ ನಾವು ಸೋಲಾರ್ ಇತ್ತೀಚೆಗೆ ನಾವು ಗಮನಿಸಬಹುದು. ಇದನ್ನ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಷ್ಟು ಉತ್ತೇಜನ ಕೊಡ್ತಾ ಇರುತ್ತದೋ, ಮತ್ತೆ ಹೆಚ್ಚು ಹೆಚ್ಚು ಫ್ಯೂಯಲ್ ಇಂಜಿನ್ ಎಫಿಷಿಯನ್ಸಿ ಇರುವಂತ ಇಂಜಿನ್ಸ್ ನ ತಯಾರಿಸ್ತಾ ಇದ್ದಾರೆ. ಅದೇ ರೀತಿ ರೆಸಿಡ್ಯೂ ಮ್ಯಾನೇಜ್ಮೆಂಟ್, ನೀವು ಕೃಷಿಕರು ಗಮನಿಸಬೇಕು, ನಮ್ಮ ಹೊಲಗಳಲ್ಲಿ ಬರುವಂತ ತ್ಯಾಜ್ಯನ ಹೆಚ್ಚಾಗಿ ನಾವು ಅದನ್ನ ನಿರ್ವಹಣೆ ಮಾಡಿ ಭೂಮಿಗೆ ಸೇರಿಸಬೇಕು. ನಿಮಗೆ ಒಂದು ಉದಾಹರಣೆ ಹೇಳೋದಾದ್ರೆ, ಡೆಲ್ಲಿಲಲ್ಲಿ ನೋಡ್ತಾ ಇದ್ದೀರಾ ಅಥವಾ ನಮ್ಮಲ್ಲೂ ಕೆಲವು ಟೈಮಲ್ಲಿ ಈ ಶುಗರ್ ಕೇನ್ ಟ್ರ್ಯಾಶ್ ನ ಬರ್ನ್ ಮಾಡ್ತೀವಿ, ಅಥವಾ ನಾವು ನೀವು ಡೆಲ್ಲಿ ಅಥವಾ ಪಂಜಾಬ್ ಕಡೆ ಹೋದ್ರೆ ಈ ಭತ್ತನ ಸುಡ್ತಾರೆ. ಇದನ್ನ ನಿರ್ವಹಣೆ ಮಾಡೋದಕ್ಕೂ ಈಗ ನಮ್ಮಲ್ಲಿ ಬೇಕಾದಷ್ಟು ತಂತ್ರಜ್ಞಾನಗಳಿದಾವೆ. ಆ ತಂತ್ರಜ್ಞಾನಗಳನ್ನ ಬಳಸಿ ನಮ್ಮ ಹೊಲಗಳಲ್ಲಿ ಸಿಗುವಂತ ತ್ಯಾಜ್ಯನ ಹೊಲಗಳಿಗೆ ಅಲ್ಲೇ ನಿರ್ವಹಣೆ ಮಾಡಿ ಅಲ್ಲೇ ಸೇರಿಸುವಂತ ವ್ಯವಸ್ಥೆ ಆಗ್ಬೇಕು. ಅವಲೇ ನಮ್ಮ ಸಾಹೇಬರು ಹೇಳ್ದಂಗೆ ಮಿನಿಮಮ್ ಟಿಲ್ಲೇಜ್ ಅಂದ್ರೆ ಕಡಿಮೆ ಉಳುಮೆ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಕಡಿಮೆ ಉಳುಮೆ ಮಾಡೋದ್ರಿಂದ ಈ ಅಂಶಗಳನ್ನ ಜಾಸ್ತಿ ಸೇರಿಸಬಹುದು. ಇದರ ಜೊತೆಗೆ ವಿಶೇಷವಾಗಿ ರೈತರು ಗಮನಿಸಬೇಕು, ನಾಲೆಡ್ಜ್ ಸ್ಮಾರ್ಟ್ಸ್ ಅಂತ. ಈ ಒಂದು ಜ್ಞಾನಗಳನ್ನ ರೈತರಿಂದ ರೈತರಿಗೆ ಹಂಚಿದ್ರೆ ಬೇಗನೆ ತಲುಪುತ್ತೆ. ಮತ್ತೆ ರೈತರು ಸಮುದಾಯ ಆಧಾರಿತ, ಅಲ್ಲೇ ನಾವು ಫಾರ್ಡರ್ ಬ್ಯಾಂಕ್ಗಳಿರ್ಬೋದು, ಮೇವಿನ ಸಂಗ್ರಹಣಾ ಕೇಂದ್ರಗಳಿರ್ಬೋದು ಅಥವಾ ಸೀಡ್ ಬ್ಯಾಂಕ್ಸ್ ಈ ತರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಇದರ ಜೊತೆಗೆ ವಿಶೇಷವಾಗಿ ನಾ ರೈತರಲ್ಲಿ ಒಂದು ವಿಶೇಷವಾದ ವಿಚಾರನ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಸೊ ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಿದೆ, ಸೊ ರೈತ ಹೆಂಗೆ ಆ ಮಾಹಿತಿನ ಪಡಿಬಹುದು ನೋಡಿ, ಭಾರತೀಯ ಭೂ ವಿಜ್ಞಾನ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ಮತ್ತೆ ನಮ್ಮ ಕೃಷಿ ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಜೊತೆಗೂಡಿ IMD ಭಾರತೀಯ ಹವಾಮಾನ ಸಂಸ್ಥೆ ಮತ್ತೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು, ಇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ರೈತರಿಗೋಸ್ಕರ ಒಂದು ಮೇಘದೂತ್ ಅಂತ ಆಪ್ ನ ಡೆವಲಪ್ ಮಾಡಿದ್ದಾರೆ. ಈ ಆಪ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ರೈತನಿಗೆ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಒಂದು 5 ದಿನ ಮುಂಚಿತವಾಗಿ ಅವರ ಜಿಲ್ಲೆಯಲ್ಲಿ ಅವರ ತಾಲೂಕಲ್ಲಿ ಯಾವ ರೀತಿ ಹವಾಮಾನ ಬದಲಾವಣೆ ಕಂಡುಬರಬಹುದು, ಹವಾಮಾನದ ಮುನ್ಸೂಚನೆ ಇದೆ, ಯಾವುದೆಲ್ಲ ಕೃಷಿ ಚಟುವಟಿಕೆಗಳನ್ನು, ಬರೀ ಮುನ್ಸೂಚನೆ ಇರೋದಿಲ್ಲ, ಇಲ್ಲಿ ನಿಮಗೆ ಹವಾಮಾನ ಆಧಾರಿತ ಯಾವ ಯಾವ ಚಟುವಟಿಕೆಗಳನ್ನ ನೀವು ಮಾಡಬೇಕು, ಯಾವ ಚಟುವಟಿಕೆಗಳನ್ನ ಮಾಡಬಾರದು ಅನ್ನೋ ಮಾಹಿತಿ ಸಿಗುತ್ತೆ ಮೇಘದೂತ ಆಪ್. ಈ ಮೇಘದೂತ ಆಪ್ ಬಗ್ಗೆ ನಿಮಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ, ನೀವು ನಿಮ್ಮ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಮೇಘದೂತ ಅಂತ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನೋಡಿ, ಫಸ್ಟ್ ತಮ್ಮ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ, ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮಗೆ 13 ಭಾಷೆಗಳಲ್ಲಿದೆ, ಕನ್ನಡದಲ್ಲೂ ಇದೆ. ಮೊದಲನೇದಾಗಿ ಪ್ರಾಯೋಗಿಕವಾಗಿ ಅವರು ಜಿಲ್ಲಾವಾರು ಶುರು ಮಾಡ್ತಾರೆ, ಆಮೇಲೆ ತಾಲೂಕುವಾರು. ನಮಗೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಪ್ರಾಯೋಗಿಕವಾಗಿ ಪಂಚಾಯತ್ ವಾರನು ರೀಸೆಂಟ್ ಆಗಿ IMD ಭಾರತೀಯ ಹವಾಮಾನ ಇಲಾಖೆ ಶುರು ಮಾಡಿದ್ದಾರೆ. ಇಲ್ಲಿ ರೈತ ತನ್ನ ಮೊಬೈಲ್ ನಂಬರ್ ಇಂದ ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ಭಾಷೆನ ಬಳಸ, ತಮಗೆ ಯಾವುದು ಭಾಷೆ ಅಂದ್ರೆ ನಮ್ಮ ಕನ್ನಡ ಭಾಷೆನ ನಾವು ಭಾಷೆನ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಮುಂದೆ ಹೋಗಿದ್ದೆ ಆದ್ರೆ ಅಲ್ಲಿ ನಿಮಗೆ ಮೊದಲು ಏನ್ ಸಿಗುತ್ತಪ್ಪ ಅಂತಂದ್ರೆ, ಕಳೆದ 5 ದಿನ ಅಥವಾ 7 ದಿನಗಳ ಮಟ್ಟಿಗೆ ನಿಮ್ಮ ತಾಲೂಕು ಜಿಲ್ಲಾವಾರು ಯಾವ ರೀತಿ ವಾತಾವರಣ ಇತ್ತು, ಅಂದ್ರೆ ಮಳೆಯ ಪ್ರಮಾಣ ಎಷ್ಟಿತ್ತು, ಬೆಳಕಿನ ಪ್ರಮಾಣ ಎಷ್ಟಿತ್ತು, ಉಷ್ಣಾಂಶ ಎಷ್ಟಿತ್ತು, ಗಾಳಿಯ ವೇಗ ಹೆಂಗಿತ್ತು, ಗಾಳಿಯ ದಿಕ್ಕು ಯಾವ ರೀತಿ ಇತ್ತು, ಆರ್ದ್ರತೆ ಯಾವ ರೀತಿ ಇತ್ತು, ಈ ವಿಚಾರಗಳ ಜೊತೆಗೆ ಮುಂದಿನ 5 ದಿವಸ ಮಂಗಳವಾರ ಮತ್ತೆ ಶುಕ್ರವಾರ ಯಾವ ರೀತಿ ನಿಮ್ಮ ಜಿಲ್ಲೆಗಳಲ್ಲಿ ಈ ಎಲ್ಲ ಅಂಶಗಳು ಇರ್ತವೆ, ಅದ್ರ ಜೊತೆಗೆ ನಿಮ್ಗೇನಪ್ಪಾ ಅಂತಂದ್ರೆ ಯಾವ ಕೃಷಿ ಚಟುವಟಿಕೆ ಮಾಡಬೇಕು ಮಾಡಬಾರ್ದು ಅಂತ ನಿಮಗೆ ಉದಾಹರಣೆ ಸಹಿತ ಹೇಳೋದಾದ್ರೆ ನೋಡ್ಬೇಕು. ಈಗ ಮುಂದೆ 3 ದಿನದೊಳಗಡೆ ಮಳೆ ಬರುತ್ತೆ ಅಂತ ಮುನ್ಸೂಚನೆ ಇದ್ರೆ ನಾವು ಅಲ್ಲಿ ನೀರು ಕಟ್ಟೋದನ್ನ ತಡೆಗಟ್ಬೋದು, ಅಥವಾ ನಾಳೆ ಮಳೆ ಬೀಳುತ್ತೆ ಅನ್ನೋ ಮುನ್ಸೂಚನೆ ಇದ್ರೆ ಔಷಧಿ ಹೊಡೆಯೋದನ್ನ ತಡೆಗಟ್ಬೋದು. ಈ ರೀತಿ ಒಂದು ನಾವು ಮತ್ತೆ ಬೆಳೆಗಳನ್ನು ಕಟಾವು ಮಾಡೋದು ನಿಲ್ಲಿಸಬಹುದು. ವಿಶೇಷವಾಗಿ ಹೇಳ್ತೀನಿ ನೋಡಿ, 2023-24 ನಮ್ಗೆ ಹಿಂಗಾರಿನ ಮಳೆಗಳು ಜಾಸ್ತಿ ಆಯ್ತು. ಆ ಟೈಮಲ್ಲಿ ಕರೆಕ್ಟ್ ಆಗಿ ಈ ಮಾಹಿತಿನ ನಾವು ರೈತರಿಗೆ ತಲುಪಿಸಿದಾಗ ಅವರು ಬೆಳೆ ಕಟಾವುಗಳನ್ನ ಮುಂದೂಡಿದ್ರು, ಅಥವಾ ಕಣಗಳನ್ನ ಇದ್ ಮಾಡ್ಕೊಂಡ್ರು, ಅಥವಾ ಪೂರ್ವ ಸಿದ್ಧತೆ ತಯಾರಿ ಮಾಡೋ ಕಟಾವು ಮಾಡಿದ್ದನ್ನು ಶೇಖರಣೆ ಮಾಡಿ ಇಟ್ಕೊಂಡ್ರು, ಬೆಚ್ಚಗೆ ಇಟ್ಕೊಂಡ್ರು, ಈ ತರ ಮಾಡೋದಕ್ಕೆ ಅನುಕೂಲ ಆಯ್ತು. ಜೊತೆಗೆ ಇಲ್ಲಿ ಆಗಂತ ಒಂದ್ ಕಡೆ ನಾವು ಇಳುವರಿನ ಜಾಸ್ತಿ ಮಾಡೋದ್ರ ಜೊತೆಗೆ ಅದರಿಂದ ಆಗೋಂತ ನಷ್ಟನೂ ಸಹ ಈ ಒಂದು ಇದನ್ನ ತಡೆಗಟ್ಬೋದು. ಇದರ ಜೊತೆಗೆ ನೀವು ಹವಾಮಾನ ಆಧಾರಿತ ಕೃಷಿ ವಿಮೆ ಇದೆ, ದಯವಿಟ್ಟು ರೈತರು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ತೋಟಗಾರಿಕಾ ಅಧಿಕಾರಿಗಳನ್ನ ಸಂಪರ್ಕಿಸಿ ಅಲ್ಲಿ ನೋಟಿಫೈ ಆಗಿರೋಂತ ಬೆಳೆಗಳಿಗೆ ತಮ್ಮ ಬೆಳೆಗಳಿದ್ರೆ ಅಲ್ಲಿ ನೀವು ಕೃಷಿ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನ ಮಾಡಿಸಿದ್ದೆ ಆದ್ರೆ ಈ ರೀತಿ ಹವಾಮಾನ ಬದಲಾವಣೆಯಿಂದ ಆಗುವಂತ ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನಾದರೂ ಬೆಳೆಗಳು ನಷ್ಟ ಆದ್ರೆ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ನಾವು ಹೇಳ್ತಾರೆ, ಅದು ನೇರವಾಗಿ ರೈತರಿಗೆ ತಲುಪುವಂತ ವ್ಯವಸ್ಥೆ ಇದೆ. ಜೊತೆಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇರೋಂಥದ್ದು. ಈ ರೀತಿ ರೈತರು ಏನಪ್ಪಾ ಅಂತಂದ್ರೆ ಸಮಗ್ರವಾಗಿ ನಿರ್ವಹಿಸಬೇಕು. ಇಲ್ಲಿ ವಿಶೇಷವಾಗಿ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪ್ರತಿ ಜಿಲ್ಲೆಗೂ ನಾವು ಪರ್ಯಾಯ ಬೆಳೆ ಯೋಜನೆಗಳನ್ನ ರೈತರು ಯಾವ ರೀತಿ ಅನುಸರಿಸಬೇಕು ಅನ್ನೋದನ್ನ ಒಂದು ದಾಖಲಾತಿ ಮಾಡಿ ರೈತರಿಗೆ ತಲುಪಿಸೋ ವ್ಯವಸ್ಥೆ ಇದೆ. ಇದನ್ನು ಸಹ ರೈತರು ಪಡಿಬಹುದು. ಅಂದ್ರೆ ಯಾವ ಸಮಯಕ್ಕೆ ಅಂದ್ರೆ ನಾವು ಮುಂಗಾರು ಸರಿಯಾಗಿ ಆನ್ಸೆಟ್ ಆದ್ರೆ ಅಥವಾ ಡಿಲೇ ಆದ್ರೆ ಅಥವಾ ಮುಂಗಾರು ಬಂದು ಮಧ್ಯದಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಕೊನೆಯಲ್ಲಿ ಏನಾದರೂ ತೊಂದರೆ ಆದರೆ ಯಾವ ರೀತಿ ನೀವು ಬೆಳೆಗಳನ್ನ ಆಯ್ಕೆ ಮಾಡ್ಕೊಬೇಕು, ಯಾವ ತಳಿ ಆಯ್ಕೊಬೇಕು, ಯಾವೆಲ್ಲ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು, ಯಾವ ರೋಗ ರುಜಿನಗಳು ಬರೋ ಸಾಧ್ಯತೆಗಳಿರುತ್ತೆ, ಯಾವ ರೋಗ ರುಜಿನಗಳಿಗೆ ನೀವು ಯಾವ ರೀತಿ ತಯಾರಾಗಬೇಕು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ರೈತರಿಗೆ ನಾನು ಈ ಸಮಯದಲ್ಲಿ ತಿಳಿಸ್ಕೊಡೋದಕ್ಕೆ ಏನಪ್ಪಾ ಅಂತಂದ್ರೆ, ನಾವು ಮುಂಚಿತವಾಗಿನೇ ಅಂದ್ರೆ ಹತ್ತಿರದಲ್ಲಿ 2035 ಏನಾಗ್ಬೋದು ಇದೇ ರೀತಿ ಹವಾಮಾನ ಬದಲಾವಣೆ ಆಗ್ತಾ ಹೋದ್ರೆ, 2050 ಏನಾಗ್ಬೋದು ಅಥವಾ ಮುಂದಕ್ಕೆ 2060-70 ಏನಾಗ್ಬೋದು ಅಂತ ನಮ್ಮಲ್ಲಿ ಇರೋಂತ ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಈಗಲೇ ತಿಳ್ಕೊಬಹುದು, ಮತ್ತೆ ಅದಕ್ಕೆ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ಅನುಸರಿಸಬಹುದು. ಇನ್ನೊಂದು ರೈತರು ಗಮನಿಸಬೇಕಿರೋದೇನಪ್ಪಾ ಅಂತಂದ್ರೆ, ಈ ರೋಗ ಮತ್ತೆ ರುಜಿನಿಗಳಿಗೆ ನಮ್ಮಲ್ಲಿ ಆಪ್ ಡೆವಲಪ್ ಆಗಿದೆ, ಫೋರ್ ವಾರ್ನಿಂಗ್ ಸಿಸ್ಟಮ್ ಇದೆ, ಮತ್ತೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ, ಇದನ್ನು ಸಹ ನೀವು ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ಹವಾಮಾನ ವಿಭಾಗ ಮತ್ತೆ ಇತರೆ ನಿಮ್ಮ ಜಿಲ್ಲೆಗಳ ಹತ್ರ ಇರುವಂತಹ ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಮತ್ತೆ ಕೃಷಿ ಸಂಸ್ಥೆಗಳನ್ನ ಭೇಟಿ ಮಾಡಿ ಹೆಚ್ಚು ಮಾಹಿತಿ ಪಡಿಬೇಕು ಅಂತೇಳಿ ರೈತರಿಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಸರ್ ಅವರೇ, ನಮ್ಮ ರೈತರಿಗೆ ಈ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅಗದಿ ಮುನ್ನೆಚ್ಚರಿಕೆಯ ಮಾಹಿತಿಯನ್ನ ತಾವು ನೀಡಿದ್ರಿ. ಇನ್ನೂ ಕೆಲವು ರೈತರು ಇರ್ತಾರೆ, ಮಂಜುನಾಥ್ ಸರ್ ಜೊತೆಗೆ ನಾವು ನಿರಂತರ ಸಂಪರ್ಕ ಇರಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಏನು ಅಂದ್ರೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಪದ್ಧತಿ ಏನಪ್ಪಾ ಅಂತಂದ್ರೆ, ರೈತರು ನೇರವಾಗಿ ಫೋನ್ ಮಾಡಿ ನಮ್ಮಲ್ಲಿ ಮಾಹಿತಿ ಪಡೆಯಬಹುದು. ಏನ್ ನಂದು ಮೊಬೈಲ್ ಸಂಖ್ಯೆ ಏನಪ್ಪಾ ಅಂತಂದ್ರೆ, 9739967224. ಇನ್ನೊಮ್ಮೆ ಹೇಳಿ. ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ 9733996724. ಜೊತೆಗೆ ನಮ್ಮ ಆಫೀಸ್ಗೆ ನೇರವಾಗಿ ಕಾಲ್ ಮಾಡಿ ನೀವು ಇದರ ಮಾಹಿತಿನ ಪಡಿಬಹುದು. ನಮ್ಮ ಆಫೀಸಿನ ಸಂಖ್ಯೆನ ನೀವು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕ್ಯಾಲೆಂಡರ್ ಅಥವಾ ವೆಬ್ಸೈಟ್ ಮುಖಾಂತರ ನೇರವಾಗಿ ಪಡೆದು ಅಲ್ಲಿಗೂ ಸಹ ನೀವು ಕಾಲ್ ಮಾಡಬಹುದು. ಇದರ ಜೊತೆಗೆ ನಮ್ಮ ಕರ್ನಾಟಕದ ಏನಪ್ಪಾ ಅಂತಂದ್ರೆ KSNMDC ಅಂತ ಕರಿತೀವಿ, ಕರ್ನಾಟಕ ಸ್ಟೇಟ್ ಮಾನಿಟರಿಂಗ್ ಡಿಸಾಸ್ಟರ್ ಸೆಲ್ ಅಂತ, ಅಂದ್ರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರ ಅಂತ. ಈ ಕೇಂದ್ರದಲ್ಲೂ ಸಹ ನಿಮಗೆ ಕಾಲ್ ಸೆಂಟರ್ ಇದೆ. ಜೊತೆಗೆ ಕಿರುಜಲಾನಯನ ಆಧಾರಿತ, ಹವಾಮಾನ ಆಧಾರಿತ ಕಿರುಜಲಾನಯನಕ್ಕೂ ಏನು ಕೃಷಿ ಸಲಹೆಗಳನ್ನ ನೀಡುವಂತ ವ್ಯವಸ್ಥೆ ಇದೆ, ಅಲ್ಲಿಗೂ ಸಹ ನೀವು ಫೋನ್ ಮಾಡಿ ನೇರವಾಗಿ ಮಾಹಿತಿನ ಪಡಿಬಹುದು. ಧನ್ಯವಾದಗಳು. ನಮಸ್ಕಾರ. ಇನ್ನೊಮ್ಮೆ, ಹವಾಮಾನ ಬದಲಾವಣೆಯಿಂದ ಕೃಷಿ ಚಟುವಟಿಕೆಗಳ ಮೇಲೆ ಆಗುವ ಪರಿಣಾಮಗಳು ಈ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮಂಜುನಾಥ್ ಎಂಎಚ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೇಘಟ್ಟದ ಕೃಷ್ಣೇಗೌಡ ಮತ ಸಂಘಟನೆಯಿಂದ ಭಜನೆ ಪದ.